75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಅತಿ ಹಗುರದಿಂದ ಹಗುರವಾಗಿ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮದ 8ನೇ ಸಂಚಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ ಜೊತೆ ಸ್ಟುಡಿಯೋದಲ್ಲಿ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರುಂದ್ರೆ. ಈ ಮೋಹ ಎಷ್ಟು ದೊಡ್ಡದು, ಈ ಮೋಹ ಅನ್ನೋದು ಮುಗಿಯೋದಿಲ್ಲ ಅನ್ನೋದ್ರ ಬಗ್ಗೆ ಇನ್ನಷ್ಟು ಸವಿಸ್ತಾರವಾಗಿ ಸ್ವಾಮೀಜಿಯವರು ಹೇಳ್ಕೊಡೋರಿದ್ದಾರೆ, ಕೇಳ್ಬಿಡೋಣಂತೆ. ಈ ಮೋಹದ ಗುಣ ಒಂದಿದೆ, ನೀವೆಲ್ಲ ಸೂಕ್ಷ್ಮ ಗಮನಿಸಿ, ಇಬ್ರು ಮೋಹಿಗಳಿರ್ತಾರಲ್ಲ ಪರಸ್ಪರರು, ಅದರಲ್ಲಿ ಒಬ್ರು ಒಂದ್ ಕಡೆಯಿಂದ ಮಾತ್ರ ಮೋಹ ಇರುತ್ತೆ, ಇನ್ನೊಂದ್ ಕಡೆಯಿಂದ ಮೋಹ ಇರಲ್ಲ. ಇದನ್ನ ಸಾಮಾನ್ಯವಾಗಿ ನೋಡ್ತೀವಿ, ಎರಡೂ ಕಡೆಯಿಂದ ಮೋಹ ಇದ್ರೆ ಅದು ಮೋಹ ಆಗಿ ಉಳಿಯಲ್ಲ, ಅದು ಪ್ರೇಮ ಆಗತ್ತೆ, ಭಕ್ತಿ ಆಗತ್ತೆ, ಅದು ಒಳ್ಳೆ ಪರಿಣಾಮವನ್ನು ಉಂಟು ಮಾಡತ್ತೆ. ಒಂದ್ ಕಡೆ ಮೋಹ ಬೆಳೆದು ಅಂದ್ರೆ ಹೇಳ್ತಿರ್ತಾರೆ ಹುಡುಗ ಕೆಡ್ತಾನೆ ಇದ್ದಾನೆ, ಆದ್ರೆ ತಂದೆ ಬೈಬೇಕು ಅಥವಾ ಬುದ್ಧಿ ಹೇಳಬೇಕು ಅಂತ ತಂದೆ ಪ್ರಯತ್ನ, ಕೆಲವು ಸಾರಿ ತಾಯಿ ಮೋಹಿ ಆಗ್ಬಿಟ್ಟಿರ್ತಾನೆ, ಇಲ್ಲ ಅವನಿಗೇನು ಹೇಳ್ಬೇಡಿ ಬೇಗ ಇದ್ದಾಳ ಅಂತ ಹೇಳ್ತಿರ್ತಾರೆ ಒಬ್ರು, ಅಥವಾ ಕೆಲವು ಸಾರಿ ತಂದೆನೇ ಮೋಹ ಮಾಡಬಹುದು, ತಾಯಿ ಬುದ್ಧಿ ಹೇಳ್ತಿದ್ರೆ ತಂದೆ ಅಡ್ಡ ಬರೋದು, ತಂದೆ ಬುದ್ಧಿ ಹೇಳ್ತಿದ್ರೆ ತಾಯಿ ಅಡ್ಡ ಬರೋದು, ಹೀಗಾಗಬಾರ್ದು. ನಿಮ್ಮ ಮೋಹ ಅವನ ಕೆಡುವಿಕೆಗೆ ಕಾರಣ ಆಗಬಾರ್ದು. ಆದ್ರಿಂದ ತಂದೆ ತಾಯಿಗಳು ಇಬ್ರು ಒಂದೇ ನಿರ್ಣಯ ತಗೋಬೇಕು. ಕೆಲವು ಸಾರಿ ನಮ್ಗೆ ವಿರುದ್ಧ ಅಂತ ಅನಿಸ್ಬೋದು, ಯಾಕೆ ಇಷ್ಟು ಕಾಡಿಸ್ತಾಳೆ, ಮಗುವಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾಳೆ ಅಂತ ನಮ್ಗನಿಸ್ಬೋದು, ಅಥವಾ ತಂದೆಗೆ ಅನಿಸ್ಬೋದು, ಕೆಲವು ಸಾರಿ ತಾಯಿಗೆ ಅನಿಸ್ಬೋದು. ಅಲ್ಲಿ ಆ ಮಗುವಿನ ಹಿತ ಇರುತ್ತೆ ಹೊರತು ಅದರ ವಿರುದ್ಧ ಇರಲ್ಲ. ಅದೇ ಮಗು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಅನ್ನುವಾಗ ಅವನನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಒಳ್ಳೇದೇ, ಅಥವಾ ಶಿಕ್ಷೆ ಅಥವಾ ಅವನಿಗೆ ಬುದ್ಧಿ ಹೇಳಬೇಕಾಗಿತ್ತು. ಇತ್ತೀಚೆಗೆ ಏನ್ ಮೆಂಟಾಲಿಟಿ ಬೆಳೀತಾ ಇದೆ ಅಂದ್ರೆ, ಮಕ್ಕಳು ಎದುರಿಗೆ ತಪ್ಪು ಮಾಡ್ತಿರ್ತಾರೆ, ಅಂದ್ರೆ ಯಾರಿಗೋ ಅವಾಚ್ಯ ಶಬ್ದಗಳನ್ನು ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು. ತಾಯಿ ತಂದೆಗಳು ಇಬ್ರು ಇರ್ತಾರೆ, ಬುದ್ಧಿನೇ ಹೇಳಲ್ಲ. ಆಮೇಲೆ ಕೆಲವು ಈ ಶಿಕ್ಷಣ ಪದ್ಧತಿನಲ್ಲೂ ಕೂಡ, ಸ್ವಾಮೀಜಿ ನಾನು ಕೇಳಿದೀನಿ ಎಷ್ಟೋ ಸರ್ತಿ, ಶಾಲೆಯಲ್ಲಿ ಮಕ್ಕಳು ಗುರುಗಳಿಗೆ ನೀವು ಹೇಳಿದಂಗೆ ಏನೋ ಏಕವಚನದಲ್ಲಿ ಮಾತಾಡೋದಾಗ್ಲಿ ಅಥವಾ ಅವರಿಗೆ ಅವನು ಇವನು ಅಂತ ಹೇಳಿ ಉಚ್ಚಾರಣೆ ಮಾಡೋದು ಶಿಕ್ಷಕರಿಗೇನೆ ಆತರ, ಅಥವಾ ಅವ್ರಿಗೆ ಬೈಯೋದಾಗ್ಲಿ ಆತರ ಆದಾಗ ಇತರೆ ಶಿಕ್ಷಕರು ಅಥವಾ ಯಾರೋ ಒಬ್ಬರಿಗೆ ಮಾತಾಡಿದಾಗ ಅಥವಾ ಮುಖ್ಯೋಪಾಧ್ಯಾಯರು ದಂಡಿಸುವ ಪ್ರಸಂಗ ಬರಬಹುದು. ಆದ್ರೆ ದುರ್ದೈವ ಅಂದ್ರೆ ಈಗಿನ ಶಿಕ್ಷಣ ತಜ್ಞರು ಕೆಲವರು, ಎಲ್ಲರೂ ಅಲ್ಲ ಕೆಲವರು, ಇಲ್ಲ ಮಕ್ಕಳಿಗೆ ನೀವು ಸಿಟ್ಟಿನ ದೃಷ್ಟಿಯಿಂದ ನೋಡ್ಲೂಬಾರ್ದು ಅದು ತಪ್ಪು, ಇದು ಪಾಶ್ಚಿಮಾತ್ಯರ ಅತಿ ಸಂವೇದನಾಶೀಲತೆ, ಇದು ಒಳ್ಳೇದಲ್ಲ. ಯಾಕಂದ್ರೆ ನೀವು ಪ್ರೀತಿ ಕೊಡ್ತೀರಾ ಅಂತಂದ್ಮೇಲೆ ಮಗುಗೆ ಎಲ್ಲದೂ ನೀವು ಅನುಕೂಲ ಮಾಡಿಕೊಡ್ತಾ ಇದ್ದೀರಾ ಅವನ ಬೆಳವಣಿಗೆಗೆ. ನೀವು ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ, ಈಗ ನೀವು ಒಂದು ಹೂವಿನ ಗಿಡ ಬೆಳೆಸಬೇಕಾಗಿದೆ, ನೀರ್ ಕೊಡ್ತೀರಾ, ಗೊಬ್ಬರ ಹಾಕ್ತೀರಾ, ಎಲ್ಲ ಮಾಡ್ತೀರಾ, ಸೂರ್ಯನ ಕಿರಣ ಇಲ್ಲದೆ ಹೋದ್ರೆ. ಹೌದು, ಅಂದ್ರೆ ಮಗು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಅಂತ ಇದ್ದಾಗ ಅವನ್ ಏನಾದ್ರೂ ತಪ್ಪು ಮಾಡ್ತಾ ಇದ್ರೆ ಅವರನ್ನ ಸರಿಯಾದ ದಾರಿಗೆ ತರಬೇಕಾಗಿದ್ದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಕರ್ತವ್ಯ ಆವಾಗ ದಂಡಿಸುವ ಪ್ರಸಂಗ ಕೂಡ ಬರಬಹುದು. ಈಗ ನಾನು ಚಿಕ್ಕವನಿದ್ದಾಗ ನನಗೆ ಬ್ರೈಲಿಪಿ ಬೇಗ ಬರಲಿಲ್ಲ, ಅವಾಗ ಒಬ್ರು ಶಿಕ್ಷಕರು ನನಗೆ ಹೊಡೆದ್ ಕಲ್ಸಿದ್ರು, ಅವಾಗ ಅವ್ರ ಮೇಲೆ ಒಂಥರ ಬೇಜಾರು ಅಥವಾ ಸಿಟ್ಟು ಇರ್ತಿತ್ತು. ಆದ್ರೆ ಈಗ ಎಲ್ಲಾ ಶಿಕ್ಷಕರಿಗಿಂತ ಹೆಚ್ಚಾಗಿ ನೆನೆಸೋದು ಅವರನ್ನೇ, ಯಾರು ಶಿಕ್ಷೆ ಕೊಟ್ಟಿದ್ರು ಅವ್ರನ್ನೇ ಹೆಚ್ಚು ನೆನೆಸ್ತೀವಿ ನಾವು. ಯಾಕಂದ್ರೆ ನಿಮ್ಗೆ ಆ ಒಂದು ವಿದ್ಯೆ ಒಲಿತಲ್ಲ, ಒಲಿತಾರ ಒಳ್ಳೆ ಸ್ಥಾನಕ್ಕೆ ಬಂದಾಗ, ಅವಾಗ ನಮಗೆ ಯಾರು ಹಿತ ದೃಷ್ಟಿಯಿಂದ ಶಿಕ್ಷೆ ಕೊಟ್ಟಿರ್ತಾರೆ ಅವ್ರನ್ನೇ ನೆನೆಸ್ತೀವಿ. ಆದ್ರಿಂದ ಮೋಹ ಅನ್ನುವಂತದ್ದು ಇನ್ನೊಬ್ಬರ ಅವನತಿಗೆ ಕಾರಣ ಆಗಬಾರದು. ಅಂತದ್ದು ಒಂದು ಪ್ರಸಂಗವನ್ನ ಒಬ್ರು ಜ್ಞಾನಿಗಳಾದಂತಹ ಗುರುಗಳು ತಿದ್ದಿದ ಒಂದು ಪ್ರಸಂಗ ನಿಮಗೆ ಹೇಳಬೇಕು. ಹೇಳಿ. ಭರ್ತೃಹರಿ ಅಂತ ಹೇಳಿ ನೀವೆಲ್ಲ ಹೆಸರು ಕೇಳಿರ್ತೀರಿ, ಬಹಳ ಪ್ರಸಿದ್ಧವಾದ ರಾಜ. ಅವನ ಮುಂದೆ ವೈರಾಗ್ಯಶಾಲಿ ಆದ, ಅಂದ್ರೆ ಅದ್ಭುತವಾದಂತಹ ಶತಕಗಳ ತ್ರಯಗಳನ್ನು ಕೊಟ್ಟ. ಶೃಂಗಾರ ಶತಕ, ವೈರಾಗ್ಯ ಶತಕ, ನೀತಿ ಶತಕ ಅಂತ ಹೇಳಿ ಮೂರು ಶತಕಗಳನ್ನ ಅವನ ರಚನೆ ಮಾಡಿದ. ಅವನ ಪೂರ್ವಾಶ್ರಮದಲ್ಲಿ ನಡೆದ ಘಟನೆ, ಬಹಳ ಯುವಕ ಇನ್ನು ಸುಮಾರು 25 ವರ್ಷದ ಒಳಗಡೆ, ಆಮೇಲೆ ಒಳ್ಳೆ ರಾಜ ಅನಿಸ್ಕೊಂಡ್ಬಿಟ್ಟಿದ್ದ ಅವಾಗಲೇ, ಒಳ್ಳೆ ರಾಜ ಎಲ್ರಿಗೂ ಬೇಕಾದಂತ ಅವನು. ಅವನಿಗೆ ಒಬ್ಬ ಗುರುಗಳು ಇದ್ರು, ಅವ್ರ ದೂರದಲ್ಲಿ ಎಲ್ಲ ಆಶ್ರಮದಲ್ಲಿ ಇರ್ತಾ ಇದ್ರು. ಒಂದ್ ದಿವಸ ರಾಜನ್ ಕಾಣಕ್ ಬಂದ್ರು, ರಾಜನ್ ಕಾಣಕ್ ಬಂದ್ಬಿಟ್ಟು ಅವನಿಗೊಂದು ಹಣ್ಣು ಕೊಟ್ರು, ವಿಶೇಷವಾದ ಹಣ್ಣು. ಅವನ್ ನೋಡೇ ಇಲ್ಲ ಆ ಹಣ್ಣನ್ನು. ಏನು ಗುರುಗಳೇ ಇದು? ಏನಿಲ್ಲಪ್ಪ, ಇದು ದೇವತೆಗಳಿಂದ ವರವಾಗಿ ಸಿಕ್ಕಂತ ಹಣ್ಣು, ನನಗೆ ಅದನ್ನ ನಿನಗೆ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಈ ಹಣ್ಣು ಯಾರು ತಿಂತಾರೋ ಅವ್ರ ಯೌವನ ಖಾಯಂ ಆಗಿರ್ತಾನೆ, ಚಿರಯೌವನಸ್ಥನಾಗಿರ್ತೀಯ ನೀನು, ಎಂದು ಮುಪ್ಪೆ ಆಗಲ್ಲ ನಿನ್ಗೆ. ನಾನಂತೂ ಮುದುಕಾಗ್ಬಿಟ್ಟೆ, ಈಗ ನನಗೆ ದೇವತೆಗಳು ಕೊಟ್ಟಿದ್ದಾರೆ, ನಾನ್ ತಿಂದ್ರೆ ಏನ್ ಪ್ರಯೋಜನ ಇಲ್ಲ, ಆದ್ರಿಂದ ನೀನ್ ತಿನ್ಲಿಂತ ತಂದ್ಕೊಟ್ಟಿದೀನಿ ಅಂತ. ಬರ್ತಿರೋ ಅಂತಾನೆ, ಆಯ್ತು ಗುರುಗಳೇ ನಾನು ಆಮೇಲೆ ಸ್ವೀಕರಿಸ್ತೀನಿ ಅಂತೇಳಿ ಗುರುಗಳಿಗೆ ಸನ್ಮಾನ ಮಾಡಿ ಅವರಿಗೆ ಏನು ಭಕ್ತಿಯ ಸಮರ್ಪಣೆ ಮಾಡಿ ಕಳಿಸ್ಬಿಟ್ಟ. ಹೋದ್ರು ಗುರುಗಳು. ಇವನ್ ಆಲೋಚನೆ ಮಾಡ್ದ, ನಾನು ಈ ಹಣ್ಣು ತಿಂದು ಕಾಯಂ ಯೌವನ ಉಳಿಸ್ಕೊಂಡೆ, ಅವನು ಹೆಂಡತಿ ರಾಣಿ ಏಕಪತ್ನಿ ವ್ರತಸ್ಥವನು, ನನ್ನ ರಾಣಿ ಮುದುಕಿ ಆಗ್ಬಾರ್ದು, ಆದ್ರಿಂದ ಇದನ್ನ ರಾಣಿ ತಿನ್ಲಿ ಅಂತ ಅವನು ರಾಣಿ ತಗೊಂಡೋಗಿ ಕೊಟ್ಟ. ಒಂದ್ 3-4 ದಿವಸ ಆಯ್ತು, ಕೊಟ್ಬಿಟ್ಟ ಮರ್ತ್ಬಿಟ್ಟ. ಆಮೇಲೆ ಬಂದು ದರ್ಬಾರ್ದಲ್ಲಿ ಕೂತಿದ್ದ, 4 ದಿವಸ ಆಗಿದೆ ದರ್ಬಾರ್ದಲ್ಲಿ ಕೂತಿದ್ದಾನೆ. ಸೇವಕ ಬಂದ್ರೆ ಹಿಂಗೆ ಒಬ್ರು ಆ ಊರಿನ ಒಬ್ಬ ವರಾಂಗನೆ ನಿಮ್ಮನ್ ಕಾಣೋದಕ್ಕೋಸ್ಕರ ಬರ್ತಾ ಇದಾರೆ. ಹೌದಾ, ಸರಿ ಕಳಿಸು. ಆಕೆ ಬಂದು ಒಂದು ಬೆಳ್ಳಿ ತಟ್ಟೆ ರೇಷ್ಮೆ ಬಟ್ಟೆ ಮುಚ್ಚಿದಂತದನ್ನ ರಾಜನ್ ಪಾದ ಕೆಳಗಿಟ್ಟು, ಇದನ್ನ ತಾವು ಸ್ವೀಕರಿಸಬೇಕು. ಏನ್ ತಂದಿದ್ದೀರಿ? ಇದು ಒಂದು ಹಣ್ಣು, ವಿಶೇಷವಾದ ಹಣ್ಣು, ನನಗ್ ಬಂದಿದೆ ಇದು. ಇದನ್ ತಿಂದವರು ಚಿರಯೌವನರಾಗ್ತಾರಂತೆ, ನಾನ್ ಚಿರಯೌವನಸ್ಥಳ ಆದ್ರೆ ಅನೇಕ ಜನ ಹಾಳಾಗ್ತಾರೆ. ನೀವು ನಮ್ಮೆಲ್ಲರಿಗೂ ತಂದೆ ಸಮಾನ, ರಾಜ್ಯವನ್ನು ಕಾಪಾಡೋರು, ಎಲ್ಲರಿಗೂ ತಂದೆ ಸ್ಥಾನದಲ್ಲಿ ಇದ್ದೀರಾ, ಆದ್ರಿಂದ ನೀವು ಆರೋಗ್ಯವಾಗಿರ್ಬೇಕು, ನೀವು ಚಿರಯೌವನಸ್ಥರಾಗಿರ್ಬೇಕು, ಆದ್ರಿಂದ ಈ ಹಣ್ಣನ್ನು ಸ್ವೀಕರಿಸಿ. ಸರಿ ಆಯ್ತು. ಅವನಿಗೆ ತೆಗೆದು ನೋಡಿದ ಅದೇ ಹಣ್ಣು. ಆವಾಗ ಆಯ್ತು, ನೀವು ಹೋಗ್ಬೋದಂತ ಅವರಿಗೆ ಏನು ಬಹುಮಾನ ಕೊಟ್ಟು ಕಳಿಸ್ದ. ಚಿಂತೆ ಮಾಡಕ್ ಶುರು ಮಾಡ್ದ, ಏನಿದು, ಇವನ್ ಹೆಂಡತಿಗೆ ತಗೊಂಡೋಗಿ ಕೊಟ್ಟಿದ್ದ, ಹೆಂಡತಿ ತನ್ನ ಮೋಹಸ್ಥನಿಗೊಮ್ಮೆ ಕೊಟ್ಬಿಟ್ಟಿದ್ಲು, ಅವನ ಮಾವುತ ಅವನು ಆ ಹಣ್ಣು ತಿನ್ಲಿಲ್ಲ, ಅವನ್ ವೇಷ್ಯಕ್ಕೆ ತಗೊಂಡೋಗಿ ಕೊಟ್ಬಿಟ್ಟಿದ್ದಾನೆ. ಆ ವೇಷ್ಯಗಾದ್ರೂ ಕೂಡ ಅವನ ಮೇಲೆ ಮೋಹ ಅಲ್ಲ, ರಾಜನ ಮೇಲೆ ಭಕ್ತಿ. ರಾಜ ಉಳಿಲಿ, ರಾಜ ಚೆನ್ನಾಗಿರ್ಲಿ, ರಾಜ ಉಳಿದ್ರೆ ರಾಜ್ಯ ಉಳಿಯುತ್ತೆ, ರಾಜ ಉಳಿಯುತ್ತೆ, ಎಲ್ಲರಿಗೂ ಅವನು ಸಂರಕ್ಷಣೆ ಮಾಡ್ತಾನೆ. ಅಂದ್ರೆ ಮೋಹದ ಒಂದು ಗುಣ ಏನಿದೆ ಅಂದ್ರೆ, ನಾವ್ ಯಾರನ್ನ ಮೋಹಿಸ್ತಿರ್ತೀವೋ ಅವ್ರು ನಮ್ಮನ್ ಮೋಹಿಸ್ತಾನ ಗ್ಯಾರಂಟಿ ಇಲ್ಲ, ಅವ್ರು ಇನ್ನೊಬ್ಬರನ್ನ ಮೋಹಿಸ್ತಿರ್ತಾರೆ, ಇನ್ನೊಬ್ರು ಇನ್ನೊಬ್ಬರನ್ನ ಮೋಹಿಸ್ತಿರ್ತಾರೆ. ಇದು ಏನ ಸಾಗುತ್ತಲ್ಲ, ಯಾಕೆ ಹೀಗೆ? ಆವಾಗ ಇವನು ತುಂಬಾ ದುಃಖಿತನಾಗಿ, ನನಗೆ ಧಿಕ್ಕಾರವಿರಲಿ, ಕಾಮನಿಗೆ ಧಿಕ್ಕಾರವಿರಲಿ, ಅವಳಿಗೆ ಧಿಕ್ಕಾರವಿರಲಿ, ಅವನಿಗೆ ಧಿಕ್ಕಾರವಿರಲಿ ಅಂತ ನೋವು ಪಡ್ತಿರ್ತಾನೆ. ಆವಾಗ ಗುರುಗಳು ಬರ್ತಾರೆ. ಗುರುಗಳು ಬಂದು, ಏನಪ್ಪ ಹಣ್ಣು ತಿಂದ್ಯಾ? ತಿಂದಿಲ್ಲ. ಅಂದ್ರೆ ಗುರುಗಳು ತಿದ್ದ ರೀತಿ ಹಿಂಗಿತ್ತು, ನಿನ್ನ ಹೆಂಡತಿ ಸರಿ ಇಲ್ಲ ಅಂತ ಹೇಳಿಲ್ಲ ಅವರು, ಹೇಳಿದ ಗುರುಗಳನ್ನೇ ಅವನು ಬಿಟ್ಬಿಡ್ತಿದ್ದ, ಅಥವಾ ಅವ್ರ ಮೇಲೆ ಸಿಟ್ಟು ಮಾಡ್ತಿದ್ದ, ಅವ್ರ ಜೊತೆ ಶಿರಶ್ಛೇದನ ಮಾಡಿಸ್ತಿದ್ದ, ಏನೋ ಗೊತ್ತಿಲ್ಲ. ಅಂದ್ರೆ ಅಷ್ಟು ಮೋಹಿ ಆಗಿದ್ದ. ಆದ್ರೆ ಈ ಹಣ್ಣನ್ನ ದೇವತೆಗಳು ಕೊಟ್ರು ಅಂತ ಹೇಳಿದಾಗ ಅವನಿಗೆ ಸತ್ಯ ಗೊತ್ತಾಯ್ತು. ಅವಾಗ ಹೇಳಿದ್ರು, ಈ ಹಣ್ಣು ದೇವತೆಗಳು ಕೊಟ್ಟಿದ್ದಲ್ಲಪ್ಪ, ನಿನ್ನ ಉದ್ಯಾನವನದಾಗೆ ಇದೆ, ಬಾಯಲ್ಲಿ ತೋರಿಸ್ತೀನಿ ಮುಂದೆ. ಹಾಗಾದ್ರೆ ಏನ್ ಮಾಡ್ಬೇಕು ಗುರುಗಳೇ? ನಾನು ಬಾ, ನಿಂದ ಇಲ್ಲಲ್ಲ ಇರೋದು, ನೀನ್ ಇನ್ನೂ ದೊಡ್ಡ ಋಷಿ ಆಗ್ತೀಯ ಅಂತ ಹೇಳಿ ಕರ್ಕೊಂಡೋಗಿ ಅವನನ್ನ ಋಷಿಯನ್ನಾಗಿ ಮಾಡಿದ್ರು. ಅವನು 3 ಶತಕಗಳು ಅಂದ್ರೆ ಸಂಸ್ಕೃತದಲ್ಲಿ ಸೂರ್ಯಚಂದ್ರ ಇರೋ ತನಕ ಉಳಿತಕ್ಕಂತಹ 3 ಅದ್ಭುತ ಶತಕಗಳನ್ನ ಬರ್ದ, ಅಂದ್ರೆ ಪದ್ಯಗಳವು. ಆ ನೀತಿ ವೈರಾಗ್ಯ ಶೃಂಗಾರದ ಬಗ್ಗೆ ಇಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂತಂದ್ರೆ ಅದು ಸಂಸ್ಕೃತ ಸಾಹಿತ್ಯದಲ್ಲಿ ಗುರುತಿಸಲ್ಪಡುತ್ತೆ. ಅಂದ್ರೆ ಮೋಹ ಅನ್ನುವಂಥದ್ದು ತಪಸ್ಸಿಗೆ ಕಾರಣ ಆಯ್ತು. ಅದು ಇಂಥವ್ರು ಒಳ್ಳೆಯವರು, ಇದು ಸರಿನಾ ಇದು ತಪ್ಪ ವಿಮರ್ಶೆ ಅಲ್ಲ, ಅದು ಅವನ ಪರಿವರ್ತನೆಗೆ ಕಾರಣ ಆಯ್ತು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಯಾರು ಋಷಿಗಳಾಗಬೇಕು ಅಂತ ನಾವೇ ನಿರೀಕ್ಷೆ ಮಾಡದಿದ್ರು ಕೂಡ, ಕಡೆ ಪಕ್ಷ ನಾವು ಒಳ್ಳೆಯ ತಂದೆ, ಒಳ್ಳೆಯ ತಾಯಿ, ಒಳ್ಳೆಯ ಮಕ್ಕಳು, ಒಳ್ಳೆಯ ರಾಷ್ಟ್ರಭಕ್ತ, ಈ ರೀತಿ ಆಗೋದಕ್ಕೆ ಅವಕಾಶ ಇದೆ. ಈಗ ಒಬ್ರಿಗೆ ಯಾರಿಗೋ ಕುಡಿತದಲ್ಲಿ ಮೋಹ ಇದೆ, ಬೆಳಿಗ್ಗೆ ಎದ್ದು ಕೂಡಲೇ ಕಾಫಿ ಟೀ ಕುಡಿಯಲ್ಲ ಅವನು, ಅಥವಾ ನೀರು ಕುಡಿಯಲ್ಲ, ನೇರವಾಗಿ ಅಂಗಡಿ ತೆಗೆಸ್ಬಿಟ್ಟು ಅದನ್ನೇ ಕುಡಿದ್ಬಿಡ್ದು ಸಾಯ್ತೀನಿ ಅಂತ ಗೊತ್ತಿದೆ. ಅದೇ ಮೋಹವನ್ನ ತನ್ನ ನಂಬಿಕೊಂಡಿದ್ದಂತ ಹೆಂಡತಿ ಮಕ್ಕಳ ಮೇಲೆ ಹರಿಸಿದ್ರೆ ಉದ್ಧಾರ ಆಗೋಗ್ಬಿಡ್ತಾರಲ್ಲ. ಸಮಾಜಮುಖಿಯಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ರು ಕೂಡ ಆ ಸಂತೋಷ ಕೂಡ ನಮ್ಮನ್ನ ದೈವತ್ವದೆಡೆಗೆ ತೆಗೆದುಕೊಂಡು ಹೋಗ್ತದೆ. ಖಂಡಿತ. ಅಂದ್ರೆ ನಾವು ನಮ್ಮ ಸ್ವಂತ ಅಂದ್ರೆ ಸ್ವಾರ್ಥವನ್ನ ವಿಚಾರ ಮಾಡಬಾರದು, ಸ್ವಾರ್ಥಕ್ಕಾಗಿ ನಾವು ಮೋಹಿತರಾಗದೇನೆ ಅದನ್ನು ಸಮಾಜಮುಖಿಯಾಗಿ ತೆಗೆದುಕೊಂಡು ಹೋಗ್ಬೇಕು. ಆಮೇಲೆ ಇವಾಗ ಪರಿಸರದ ವಿಷಯ ಇದೆ, ಸ್ವಚ್ಛತಾ ವಿಷಯ ಇದೆ. ನಾವು ಆ ಸ್ವಚ್ಛತೆ ಮಾಡೋದ್ರಲ್ಲಿ ಮೋಹ ಬೆಳೆಸ್ಕೊಳ್ಳೋಣ. ಕಸ ಬಿದ್ರೆ ಅದೆಲ್ಲಾರು ಬಿದ್ದಿರ್ಲಿ, ನಮ್ಮ ಮನೆ ಮುಂದೆ ಬಿದ್ದಿದ್ದು ಕಸನೇ ತೆಗಿಬೇಕು ಅಥವಾ ನಮ್ಮ ಮನೆ ಕಸ ಮಾತ್ರ ತೆಗಿಬೇಕು ಅಂತ ಇಟ್ಕೊಳ್ಳೋದು ಬೇಡ. ಜಂಗಮ ಮೋಹ ಅಂದ್ರೆ ಅದು ಅದ್ಭುತವಾದಂತದ್ದು, ಸಮಾಜದ ಬಗ್ಗೆ ಇರತಕ್ಕಂತ ಕಾಳಜಿ ಕೂಡ ಜಂಗಮ ಮೋಹನೇ. ಅಂದ್ರೆ ವಿಶ್ವಮಾನವನ ಒಂದು ವಿಚಾರ ಬಂದ್ಬಿಡುತ್ತೆ. ಆದ್ರಿಂದ ಅಂತ ಮೋಹಿಗಳಾಗಿ ಅಂತ ನಾನು ಎಲ್ರಿಗೂ ಹೇಳೋದು. ಆ ಮೋಹ ನಿಮ್ಮನ್ನ ಉದ್ಧಾರ ಮಾಡುತ್ತೆ. ಈಗ ಈ ಸಾಲು ಮರದ ತಿಮ್ಮಕ್ಕನ ಎಲ್ಲರೂ ನೆನೆಸ್ತೀರಿ. ನಿಜ, ಅವ್ರಿಗೆ ಮಕ್ಕಳಿರ್ಲಿಲ್ಲ, ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಆಕೆ ಚಿಂತೆ ಮಾಡ್ಕೊಂತ ಕೂತಿದ್ರೆ ಇವತ್ತು ಆಕೆ ಸಾಲು ಮರದ ತಿಮ್ಮಕ್ಕ ಆಗ್ತಿರ್ಲಿಲ್ಲ, ಬರೀ ತಿಮ್ಮಕ್ಕ ಆಗೋಗ್ಬಿಡ್ತಿದ್ರು. ಇವತ್ತು ಸಾಲು ಮರದ ತಿಮ್ಮಕ್ಕ ಆಗಿದ್ದೇನಕ್ಕೆ ಅಂದ್ರೆ ಆ ಮಕ್ಕಳ ಮೋಹನ ಬದಲಾವಣೆ ಮಾಡಿ ಚಿಂತೆಯನ್ನಾಗಿ ಪರಿವರ್ತನೆ ಮಾಡ್ಲಿಲ್ಲ, ಮರಗಳನ್ನ ಮೋಹಿಸ್ಬಿಟ್ರು. ಮರಗಳಿಗೆ ನೀರು ಉಣಿಸಿದ್ರು, ಮರಗಳಿಗೆ ಪಾತಿ ಮಾಡಿದ್ರು 4 ಕಿಲೋಮೀಟರ್. ಅದೇನ್ ಬೆಳೆದ್ರಲ್ಲ ಸಾವಿರಾರು ಗಿಡಗಳನ್ನ, ಅದರಿಂದ ಅವರು ಇವತ್ತು ಸಾಲು ಮರದ ತಿಮ್ಮಕ್ಕಾದ್ರು. ಇದು ಮೋಹವನ್ನ ಪರಿವರ್ತನೆ ಮಾಡೋದಂದ್ರೆ ಹೀಗೆ. ಇಂತಹ ಒಂದು ಅದ್ಭುತವಾದಂತಹ ಕಲೆಯನ್ನ ನಮ್ಮ ಈ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ಅನ್ನುವಂಥದ್ದು ಹೇಳ್ಕೊಡುತ್ತೆ. ಹೌದು, ನಿಜ ಸ್ವಾಮೀಜಿ. ನಾವು ಕೂಡ ತಿಳ್ಕೊಳ್ಬೇಕು, ನಾವು ಮೋಹ ಎದುರ ಮೇಲೆ ಇಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಾವು ತಿಳಿಸಿಕೊಡ್ತಾ ಇದ್ದೀರಿ. ಕೇಳುಗರೆ, ಈಗ ವೇಳೆ ಆಗ್ತಾ ಇದೆ, ಈ ಸಂಚಿಕೆಯನ್ನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ನೀಲಮ್ಮ ತಳವಾರ್ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಬಸವಯ್ಯ ಸೋ ಸೋ ಗೊಂಡು ಕಾಲಾಚೆ ಇದುವರೆಗೂ ನೀಲಮ್ಮ ತಳವಾರ್ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಿರಿ. ಈಗ ಕೇಳೋಣ ಕೃಷಿ ಹಾಡುಗಳನ್ನು. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಅರಳ ಕೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ ಜೋಳ ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಅರಳ ಕೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಕುಣಿಯುತೈತಿ ಜನಕ ಜನಕ ಬಿತ್ತಿಗ್ಯಾದ ಅರವತ್ತು ದಿನಕ ಕುಣಿಯುತೈತಿ ಜನಕ ಜನಕ. ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬಿ. ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬಿ. ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ. ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಅರಳ ಕೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು. ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು. ಬದುಕುತೈತಿ ಇಪ್ಪತ್ತು ವರ್ಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ. ಬದುಕುತೈತಿ ಇಪ್ಪತ್ತು ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಅರಳ ಕೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಕಣ್ಣು ಇಡಬೇಕು ಸತತ ಹೈಬ್ರಿಡ್ ಜೋಳ ಬೆಳೆಯೋ ರೈತ ಕಣ್ಣ ಕಣ್ಣು ಇಡಬೇಕು ಸತತ. ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತಿ. ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತಿ. ಬಡ ಬೆಳೆಗಾರನ ಗೋಣು ಮುರಿಯುತೈತಿ. ಬಡ ಬೆಳೆಗಾರನ ಗೋಣು ಮುರಿಯುತೈತಿ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ.

ಮಳೆಯು ಬಂದರ ಭಜಕ ಬೆಳೆದಾನ. ಕಳಿಕಸ ಕೂಡ ಕಾಡ್ತವ ಜ್ವಾಳನ ಮಲ್ಲಿಗೆ ಕಟಬಾಳ ಮಾಡ್ತದ ಹೈರಾಣ. ಕಳಿಕಸ ಕೂಡ ಕಾಡ್ತವ ಜ್ವಾಳನ ಮಲ್ಲಿಗೆ ಕಟಬಾಳ ಮಾಡ್ತದ ಹೈರಾಣ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭಜಕ ಬೆಳಿತಾನ, ಮಳೆಯು ಬಂದರ ಭಜಕ ಬೆಳಿತಾನ, ಮಳೆಯು ಬಂದರ ಭಜಕ ಬೆಳಿತಾನ. ಗದಗ ಬೆಳಗಾವಿ ಧಾರವಾಡ ಹಾವೇರಿ, ಬಿಜಾಪುರ ಕಲಬುರಗಿ ರಾಯಚೂರು ಬೀದರ್ ಗದಗ ಬೆಳಗಾವಿ ಧಾರವಾಡ ಹಾವೇರಿ. ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭಜಕ ಬೆಳಿತಾನ, ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭಜಕ ಬೆಳಿತಾನ, ಮಳೆಯು ಬಂದರ ಭಜಕ ಬೆಳಿತಾನ, ಮಳೆಯು ಬಂದರ ಭಜಕ ಬೆಳಿತಾನ, ಮಳೆಯು ಬಂದರ ಭಜಕ ಬೆಳಿತಾನ. ಇದುವರೆಗೂ ಕೃಷಿ ಹಾಡುಗಳನ್ನ ಕೇಳಿದ್ರಲ್ಲ, ಈಗ ಇನ್ನೊಮ್ಮೆ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ